ಇಲ್ಲಿ ಇದರಲ್ಲಿ ಏನಾದರೂ ಒಳ್ಳೆ ತಳಿಗಳದಾವ, ಸುಧಾರಿತ ತಳಿಗಳು? ಅಲ್ಲ, ತಳಿಗಳು ಅದಾವ ರೀ ಇದರಲ್ಲಿ. ಏನದಾವು ಮೊದಲು ಆ್ಯಕ್ಚುಲಿ ಎರಡು ಥರ ತಳಿಗಳದಾವ ನಮ್ಮಲ್ಲಿ, ಸಿಂಗಲ್ಸು ಮತ್ತು ಡಬಲ್ಸ್ ಅಂತ ಎರಡು. ಆ್ಯಕ್ಚುಲಿ ಎರಡು ಪ್ರಮುಖ ಭಾಗ ಅಂತ ಅನ್ಬೋದು. ಸಿಂಗಲ್ಸು ಡಬಲ್ಸ್ ಅಂತ ಎಲ್ಲ ಇವು ಮೆಕ್ಸಿಕನ್ನೇ, ಮೆಕ್ಸಿಕನ್ ಸಿಂಗಲ್ ಮೆಕ್ಸಿಕನ್ ಡಬಲ್ ಅಂತ ನಮ್ಮ ಮೊದಲಿಂದ ಇವು ಅಲ್ಲಿಯೂ ತಳಿಗಳು. ಸೊ ಇದರಲ್ಲಿ ಸಿಂಗಲ್ಸ್ ಅಂತ ಒಂದು ಸುತ್ತಿನ ದಳ ಇರ್ತದೆ, ಡಬಲ್ ಅಂದರೆ ಬಹು ಸುತ್ತಿನ ದಳಗಳು ಇರ್ತದೆ ಇದರಲ್ಲಿ. ಸೊ ಎರಡು. ಸೊ ಯೂಶಲಿ ಈ ಸಿಂಗಲ್ಸ್ ಏನ್ ಮಾಡ್ತಾರೆ, ಬಿಳಿ ಹೂ ಸಲುವಾಗಿ ಇದನ್ನ ಉಪಯೋಗ ಮಾಡ್ತಿದಾರೆ. ಈ ಡಬಲ್ಸ್ ಇದನ್ನ ಕಟ್ ಫ್ಲವರ್ಸ್, ಈ ಕಾಂಡ ಸಹಿತ ಹೂಗಳು ಸಲುವಾಗಿ ಬೆಳೀತಾ ಇದಾರೆ. ಆಮೇಲೆ ಇದರಲ್ಲಿ ಸಾಕಷ್ಟು ಇತ್ತಿತ್ತಲಾಗಿ ಈಗ ಹಯಚಾರಿಂದ ಈಗ ಅಲ್ಲಿಂದ ಭಾಳಷ್ಟು ತಳಿಗಳು ಬಂದಿದ್ದಾವೆ, ಬಿಡುಗಡೆ ಆಗಿದಾವು. ಸೊ ಅದರಲ್ಲಿ ಈಗ ಶೃಂಗಾರ ಸುವಾಸನೆ ತಿಳ್ಕೊಂಡು ಅಲ್ಲಿ ಬಂದಿದಾವು. ಆಮೇಲೆ ಅರ್ಕ ನಿರಂತರ ಅಂತ ತಿಳ್ಕೊಂಡು ಈಗ ಇನ್ನೊಂದು ಹೊಸ ತಳಿ ಇತ್ತಿತ್ತಲಾಗಿ ಬಿಡುಗಡೆ ಆಗಿದೆ. ಸೊ ಅಲ್ಲಿ ಅಲ್ಲಿ ತಳಿಗಳು ಭಾಳಷ್ಟು ಒಳ್ಳೆ ತಳಿಗಳಾಗಿದಾವು, ಆಮೇಲೆ ಜಾಸ್ತಿ ಇಳುವರಿ ಕೊಡ್ತದವು. ಆಮೇಲೆ ಈಗ ಹಳೆ ತಳಿ ಅದನ್ನ ತುಲನೆ ಮಾಡಿದ್ರೆ ಅದ್ರದ್ದು ಅವೆಲ್ಲ ಇಳುವರಿ ಎರಡು ಪಟ್ಟು ಜಾಸ್ತಿ ಇದಾವೆ ಅವ್ಕೊರ್ದು. ಆಮೇಲೆ ನಿಮ್ಗೆ ಒಂದು ಹೇಳ್ಬೇಕಪ್ಪ ಅಂದ್ರೆ ಸಿಂಗಲ್ ತಳಿಗಳು ಯಾವತ್ತ ಮೆಕ್ಸಿಕನ್ ಸಿಂಗಲ್ ಶೃಂಗಾರು ರಜಾ ತರೇಕ ಅಂತ ತಿಳ್ಕೊಂಡು ತಳಿ ಐತಿ, ಪ್ರಜ್ವಲ್ ಅಂತ ತಿಳ್ಕೊಂಡೈತಿ, ಅರ್ಕ ನಿರಂತರ ಅಂತಕೊಂದು ಇದೊಂದೈತಿ. ಆಮೇಲೆ ಡಬಲ್ಸ್ ತಳಿಗಳು ಸುವಾಸನೆ, ಸುವರ್ಣರೇಖ, ವೈಭವ, ಇವು ಮೂರು ತಳಿಗಳು. ಆಮೇಲೆ ಇವು ಈ ತಳಿಗಳು ಆ್ಯಕ್ಚುಲಿ ಇದರಲ್ಲಿ ಇವು ಹೆಂಗೆ ಬಂದವು ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಬಟ್ ಅಂದರೆ ಡಬಲ್ಸ್ನಲ್ಲಿ ಸುವಾಸಿನಿ ಒಂದು, ಸುವರ್ಣರೇಖ, ವೈಭವ ಇವು ಮೂರು ತಳಿಗಳದಾವೆ ಡಬಲ್ಸ್. ಹಾಂ, ಡಬಲ್ಸ್ನಲ್ಲಿ ಸುವಾಸಿನಿ, ಸುವರ್ಣರೇಖ, ವೈಭವ ರೀ. ಸೊ ಇನ್ನು ಇಲ್ಲಿ ಸುಗಂಧರಾಜ ಬೇಸಾಯವನ್ನು ಎಲ್ಲ ಮಣ್ಣಲ್ಲಿ ಮಾಡ್ಬೋದು ಅಂತೀರಾ, ಅಥವಾ ಹೇಗೆ ಇದಕ್ಕೆ ಹವಾಗುಣ ಹೇಗಿರಬೇಕು ಸ್ವಲ್ಪ ಹೇಳಿ. ಸೊ ಈಗ ನಾವು ಈಗ ಹವಾಗುಣ ಹೇಳ್ಬೇಕಪ್ಪ ಅಂದ್ರೆ ಉಷ್ಣ ಮತ್ತು ಅರೆ ಉಷ್ಣ, ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಅಂತ ಹೇಳ್ತಾವಲ್ಲ ಅಂಥ ಪ್ರದೇಶದಲ್ಲಿ. ಆಮೇಲೆ ಇದರಲ್ಲಿ ವಿಶೇಷ ಅಂತಂದ್ರೆ ಈಗ ಇದಕ್ಕೆ ಉಷ್ಣಾಂಶ ಕಡಿಮೆ ಇದ್ರೆ ಚಲೋ, ಅದಕ್ಕೆ 20-30 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಭಾಳ ಚಲೋ. ಸೊ ಜಾಸ್ತಿ ಆಯ್ತಂತಂದ್ರೆ 35 ಡಿಗ್ರಿ ಸೆಂಟಿಗ್ರೇಡ್ ಅದಕ್ಕಿಂತ ಜಾಸ್ತಿ ಆಯ್ತಂತಂದ್ರೆ ಅಂದ್ರೆ ನಮ್ಮ ಭಾಗನ ತಗೊಳ್ರಿ, ಇಲ್ಲಿ 35-40 ಇರ್ತದೆ, ಜಾಸ್ತಿ ಇರ್ತದೆ. ಸೊ ಇಲ್ಲಿ ಸ್ವಲ್ಪ ಇಲ್ಲಿ ಏನಾಗ್ತೈತಿ, ಹೂವು ಏನು ಬರೋಲ್ಲ ಅಂತಲ್ಲ ಹೂ, ಬಟ್ ಏನು ಇಲ್ಲಿ ಅದು ಸ್ಟೆಮ್ ಅದು ಕದರಿನ ಇದು ಉದ್ದ ಕಡಿಮೆ ಆಗ್ತೈತಿ ಅಷ್ಟೇ, ಸ್ವಲ್ಪ ಕ್ವಾಲಿಟಿ ಇದು ಆಗ್ತೈತೆ, ಹೊರತಾಗಿ ಉಳ್ಕಿದ್ದೆಲ್ಲ ಏನು ತೊಂದರೆ ಆಗೋದಿಲ್ಲ. ಬಟ್ ಕಡಿಮೆ ಇದ್ದಷ್ಟು ಚಲೋ. ಆಮೇಲೆ ಮಣ್ಣು, ಸೊ ಮಣ್ಣು ಬಗ್ಗೆ ಕೇಳಿದ್ರಿ. ಸೊ ಮಣ್ಣು ಈಗ ಫಲವತ್ತಾದ ಚೆನ್ನಾಗಿ ನೀರು ಬಯಸಿದ ಹೋಗುವಂಥ ಈಗ ಗೋಡೆ ಮಣ್ಣು, ಗೋಡು ಮಣ್ಣು ಅಥವಾ ಕೆಂಪು ಮಣ್ಣು ಇದಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಇದಕ್ಕೆ 6-7 PH ರಸಸಾರ ಇರಬೇಕು. ಆಮೇಲೆ ಇವನ್ನು ಇದು ಕಪ್ಪು ಮಣ್ಣು, ಮೀಡಿಯಂ ಬ್ಲ್ಯಾಕ್ ಸಾಯಿಲ್. ಸೊ ಅಂತಲ್ಲೇನು ಕಪ್ಪು ಮಣ್ಣದಲ್ಲೇನು ಬೆಳಿಬೋದು, ಇದರ ಬೆಳಿಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ಮತ್ತೆ ಹೇಗೆ ಇದನ್ನ ನಾಟಿ ಮಾಡ್ಬೇಕಾದ್ರೆ ಇಲ್ಲಿ ಗಡ್ಡೆಗಳಂತ ಹೇಳಿರ್ತಾವ, ಹೌದ್ರೌದು, ಗಡ್ಡೆಗಳನ್ನ ಎಷ್ಟು ಹಾಕ್ಬೇಕಾಗತ್ತೆ, ಜೊತೆಗೆ ಹೇಗೆ ಇಲ್ಲಿ ನಾಟಿ ಮಾಡ್ತಕ್ಕಂಥ ವಿಧಾನ ಇವನ್ನೆಲ್ಲ ಸ್ವಲ್ಪ ಹೇಳಿ. ಈಗ ಸಸ್ಯಾಭಿವೃದ್ಧಿ, ಎಲ್ಲ ಬರೋ ಸಸ್ಯಾಭಿವೃದ್ಧಿ ಅಂತ ಈ ಗಡ್ಡೆಗಳನ್ನು ನಾವು ಇದು ಸಸ್ಯಾಭಿವೃದ್ಧಿ ಹೆಂಗೆ ಮಾಡ್ತಾರೆ ಅಂತ ಅನ್ನೋದು. ಸೊ ಇದರಲ್ಲಿ ಗಡ್ಡೆಗಳನ್ನು ನಾವು ಉಪಯೋಗ ಮಾಡ್ತಿದ್ವು. ಈಗ ಇದರಲ್ಲಿ ಏನೈತಿ, ಅವೆಲ್ಲ ಬೀಜಲಿಂದ ಬರೋದಲ್ಲದು, ಅದು ಸ್ಟರ್ಲಿಟಿ ಇರೋದ್ರಿಂದ ಬೀಜಲಿಂದ ಬರೋದಲ್ಲ. ಸೊ ಗಡ್ಡೆಗಳನ್ನ ಉಪಯೋಗ ಮಾಡಬೇಕು, ಹೊಸದಾಗಿ ನಾಟಿ ಮಾಡ್ಬೇಕಾದ್ರೆ ಗಡ್ಡೆಗಳನ್ನೇ ಬೇಕು ಅದಕ್ಕೆ. ಹೌದೌದು, ಮತ್ತೆ ಯಾವ್ದು ದಾರಿ ಇಲ್ಲ ಅದಕ್ಕೆ. ಸೊ ಈ ಗಡ್ಡೆಗಳು ಅಂತಂದ್ರೆ ಇದರಲ್ಲಿ ಸೈಜ್ನು ಬಹಳ ಇಂಪಾರ್ಟೆಂಟ್ ರೀ. ಅದು ಏನೋ 2-3 ಸೆಂಟಿಮೀಟರ್ ಸೈಜ್ ಇರಬೇಕು. ಸೊ ಜಾಸ್ತಿ ಆದ್ರೂ ಸ್ವಲ್ಪ ನಮ್ದು ಅವು ಜಲ್ದಿ ಬರೋದಲ್ಲ, ಜಲ್ದಿ ಮೊಳಕೆ ಒಡೋದಲ್ಲ, ಕಡಿಮೆ ಆದ್ರೂ ಸ್ವಲ್ಪ ಇಳುವರಿ ಕುಂಠಿತ ಆಗ್ತೈತಿ. ಸೊ ಅದಕ್ಕೆ 2-3 ಸೆಂಟಿಮೀಟರ್ ವ್ಯಾಸ ಇರಬೇಕು, ಅದಕ್ಕೆ 2-3 ಸೆಂಟಿಮೀಟರ್ ವ್ಯಾಸ ಇದ್ದದ್ದು ಸ್ವಲ್ಪ ನಮ್ಗೆ ಕರೆಕ್ಟ್ ಬರ್ತಿತ್ತು. ಅದೇನೋ ಅದು ಮೊಳಕೆ ಹೊಡೆದಿರ್ಬೋದು, ಇಳುವರಿ ಅಷ್ಟೇನು ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಇದಕ್ಕೆ 1 ಹೆಕ್ಟೇರ್ಗೆ 1.25-1.5 ಲಕ್ಷ ಗಡ್ಡೆಗಳು ಬೇಕು ಇದಕ್ಕೆ. ಸುಮಾರು ಇದಕ್ಕೆ 800-900 ಕಿಲೋಗ್ರಾಮ್ ಅಂದ್ರೆ 1 ಟನ್ ಅಂತ ತಿಳ್ಕೊಳ್ರಿ. ಸೊ 1 ಟನ್ ನಮ್ಗೆ ಅದಕ್ಕೆ ಗಡ್ಡೆ ಬೇಕಾಗ್ತೈತೆ ರೀ 1 ಹೆಕ್ಟೇರ್ಗೆ ರೀ. ಆಮೇಲೆ ಇದಕ್ಕೆ ಇನ್ನೊಂದು ಅಂಶ ಅಂತಂದ್ರೆ ಈಗ ಹೊಸದಾಗಿ ತೆಗೆದ ಗಡ್ಡೆಗಳು ಇರ್ತಾವ ಕೆಲವು ಟೈಮ್, ಅವನ್ನ ನಾವು ಇಮ್ಮಿಡಿಯೇಟ್ಲಿ ಹಾಕ್ಬಾರ್ದು, ಅದನ್ನು ಒಮ್ಮೆಲೆ ಹಾಕ್ಬಾರ್ದು. ಸೊ ಯಾಕಂದ್ರೆ ಅದಕ್ಕೆ ಸುಪ್ತಾವಸ್ಥೆಯಲ್ಲಿ ಇರ್ತಾವೆ, ಡಾರ್ಮನ್ಶ್ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ಮಾಡಬಾರ್ದು, ನಾಟಿ ಮಾಡಬಾರ್ದು. ಸೊ ಅವನು ಸುಮಾರು ಒಂದು ತಿಂಗಳಿಂದ 6 ವಾರ, 4-6 ವಾರಗಳವರೆಗೆ ಅದು ನಾವು ಇದ್ರಾಗಿ ಏನು ಸಂಗ್ರಹ ಮಾಡಿ ಇಡಬೇಕು. ಇದೇ ಜಸ್ಟ್ ಇದೇ ಸಾಧಾರಣ ಈ ನಮ್ಮಲ್ಲಿ ಗಾಳಿ ಚೆನ್ನಾಗಿ ಗಾಳಿ ಆಡುವಂಥ ಸ್ಥಳದಲ್ಲೇ ಸಂಗ್ರಹಿಸಿಟ್ಟು ನಂತರ ನಾಟಿಗೆ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಇನ್ನೊಂದು ಅಂತಂದ್ರೆ ಈ ಸುಪ್ತಾವಸ್ಥೆ ಅಂತ ಹೇಳಿದ್ನಲ್ಲ ನಿಮಗೆ, ಡಾರ್ಮನ್ಸಿ. ಸೊ ಇದನ್ನು ನಿವಾರಣೆ ಮಾಡ್ಬೇಕಂತಂದ್ರೆ ನಾವು 4% ತಯೋ ಯೂರಿಯಾ ಅಂತ ತಿಳ್ಕೊಂಡು ಒಂದು ಕೆಮಿಕಲ್ ಬರ್ತಾ ಇದ್ದಾರೆ. ಆಮೇಲೆ ಇದನ್ನು ಮಾಡ್ಕೋಬೋದು. ಇತ್ತಿತ್ತಲಾಗಿ ನಮ್ಮಲ್ಲಿ ನಾವು ಏನು ಮಾಡ್ತಾ ಇದ್ದಾವೆ, ಈ ಜಿಎತ್ರಿ, ಸೊ ಜಿಎತ್ರಿ ನಮ್ಮಲ್ಲಿ ಸಂಶೋಧನೆ ಮಾಡಿದ್ವಿ ನಾವು, ಜಿಬ್ಬರ್ಲಿಕ್ ಆಮ್ಲ. ಸೊ ಇದನ್ನು ನಾವು ಉಪಯೋಗ ಮಾಡಿ ಅಂದ್ರೆ ಏನು, ನಾವು ಇದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ರಾತ್ರಿ ಬಿಡಿ ಎಲ್ಲ ಗಡ್ಡೆಗಳನ್ನು ನೀರೇ ನೆನೆಸ್ಬೇಕು ಫಸ್ಟ್. ಆಮೇಲೆ ಮರುದಿವಸ ನಾ ಬೆಳಗ್ಗೆ ಇದನ್ನ ಜಿಎತ್ರಿ ಜಿಬ್ಬರ್ಲಿಕ್ ಆಮ್ಲವನ್ನು ಏನ್ ಮಾಡಬೇಕು, ಒಂದು ತಾಸದಲ್ಲಿ ದ್ರಾವಣದಲ್ಲಿ ಈ ಗಡ್ಡೆಗಳನ್ನು ನಾವು ನೆನೆಸಿಡ್ಬೇಕ್ರಿ ಒಂದು ತಾಸು. ಆಮೇಲೆ ಉಪಯೋಗ ಮಾಡಿ ದ್ರಾವಣ ಅದು ಜಿಎತ್ರಿ ಅನ್ನ ಎಷ್ಟು ಹಾಕ್ಬೇಕಂತೀರಿ ಅದನ್ನ? ಅಲ್ಲ ಜಿಎತ್ರಿ ಅದು ಕರೆಕ್ಟ್ ಹೇಳ್ಬೇಕಾಯ್ತು ನಿಮ್ಗೆ, 100 PPM ಅದು, 100 PPM ದ್ರಾವಣದಲ್ಲಿ ನಾವು ಅದನ್ನ ಒಂದು ತಾಸು ನೆನೆ ಇಟ್ಬೇಕು, ಇಟ್ಬಿಟ್ಟು ಆಮೇಲೆ ನಾವು ಅದನ್ನ ನಾಟಿ ಮಾಡ್ಬೇಕ್ರಿ. ಅಂದ್ರೆ ಮೊಳಕೆ ಹೊಡಿತಕ್ಕಂತ ಸಾಮರ್ಥ್ಯ ಜಾಸ್ತಿ ಆಗತ್ತೆ ಇದನ್ನ. ಹೌದ್ರಿ, ಜಿಎತ್ರಿ ಒಂದು ಟ್ರೀಟ್ಮೆಂಟ್ ಮಾಡಿ ಇದನ್ನ ಮಾಡೋದ್ರಿಂದ ಮೊಳಕೆನೂ ಜಾಸ್ತಿ ಆಗ್ತೈತಿ, ಆಮೇಲೆ ಚೆನ್ನಾಗಿ ಇಳುವರನ್ನು ಅದಕ್ಕೆ ಚೆನ್ನಾಗಿ ಬರ್ತಾ ಇದ್ರಿ ಮಾಡೋದ್ರಿಂದ. ಇಲ್ಲಿ ಬೇಸಾಯ ಕ್ರಮಗಳಂತಂದ್ರೆ ನಾಟಿ ಮಾಡ್ತಕ್ಕಂಥದ್ದು ಸಾಲಿನ ಸಾಲಿಗೆ ಅಂತರ ಇರ್ಬೋದು, ಯಾವ ರೀತಿ ಹಾಕ್ಬೇಕು ಇಲ್ಲಿ ಸ್ವಲ್ಪ ಹೇಳಿ. ಹಾ, ಇದಕ್ಕೆ ಬೇಸಾಯ ಕ್ರಮಗಳಂತ ನೋಡ್ರಿ, ಈಗ ನಾವು ಮೊದಲ ಈ ಭೂಮಿಯನ್ನು ಚೆನ್ನಾಗಿ ಹದ ಮಾಡಬೇಕು. ಸೊ ಎರಡು ಮೂರು ಸಲ ನಾವು ರೆಂಟೆ ಕುಂಟೆ ಹೊಡಿಬೇಕು, ಎಲ್ಲ ಮಾಡಿ ಹದ ಮಾಡ್ತ ನಾವು. ಆಡ ಮಾಡಿದ ಮ್ಯಾಗ ಒಂದು 30 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕ್ರಿ. ಇಲ್ಲಿ ನಮ್ಮ ತೋಟಗಾರಿ ಬೆಳೆಗಳಲ್ಲಿ 20-30 ಟನ್ ಅದು ಶಿಫಾರಸು ಮಾಡತೈತಿ. ನಾವು 30 ಟನ್ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಯಾಕಂದ್ರೆ ಅದು ಒಂದು ವರ್ಷ 2 ವರ್ಷ ಇಟ್ಲೆ ಇರ್ತೈತಿ ಭೂಮಿಯಲ್ಲಿ ಬೆಳೆ. ಸೊ ಅದಕ್ಕೆ ಜಾಸ್ತಿ 30 ಟನ್ ಹಾಕ್ಬೇಕು, ಹಾಗೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕ್ರಿ ಇದನ್ನ. ಆಮೇಲೆ ತದನಂತರ ಏನ್ ಮಾಡಬೇಕು, ಈ ರಿಜಿಸ್ಟೆಂಟ್ ಪರ್ವ ಅಂತ ಹೇಳ್ತಾವಲ್ಲ, ಈಗ ಅದು ಕಾಲುವೆ ಮತ್ತು ಬದುಗಳನ್ನು ಮಾಡ್ಬೇಕ್ರಿ. ಸೊ ಯಾಕಂದ್ರೆ 30 cm ಅಂತರದಲ್ಲಿ ಈ ಕಾಲುಗಳನ್ನು ಮಾಡಬೇಕು. ಆಮೇಲೆ ಕಾಲುವೆಯಿಂದ ಈಗ ಬದುಗೆ 20 cm ಅಥವಾ 30 cm ಅಂತರದಲ್ಲಿ ಈ ಗಡ್ಡೆಗಳನ್ನು ಇದು ನಾವು ನಾಟಿ ಮಾಡ್ಬೇಕ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ರೀ, ಈಗ ಈ ನಾಟಿ ಮಾಡ್ಬೇಕಂತ ಹೇಳಿದಲ್ಲ ನಿಮ್ಗೆ, ಈಗ ಕೆಂಪು ಜಮೀನು ಮತ್ತು ಕಪ್ಪು ಜಮೀನು ಸ್ವಲ್ಪ ವ್ಯತ್ಯಾಸ ಆಗ್ತಿತ್ತು. ಸೊ ಕೆಂಪು ಜಮೀನದಲ್ಲಿ ಸ್ವಲ್ಪ ಡೀಪ್ ಹಾಕಿ ಹಾಕ್ಬೇಕು ನಾವು ಗಡ್ಡೆ. ಹೌದು, 7 cm ಹಾಕ್ಬೇಕು ಅದನ್ನ. ಈ ಕಪ್ಪು ಜಮೀನದಲ್ಲಿ ಸ್ವಲ್ಪ ಮ್ಯಾಗ 4 cm ಹಾಕ್ಬೇಕ್ರಿ. ಬಹಳ ಒಳಗೆ ಹೋದ್ರು ಕಷ್ಟ, ಕಪ್ಪು ಜಮೀನದಲ್ಲಿ ಬಹಳ ಒಳಗೆ ಹೋಗ್ಬಾರ್ದು, ಕೊಳಿತಿತ್ತು ಗಡ್ಡೆ ಕೊಳೆದು. ಇಲ್ಲಿ ಕಳೆ ನಿಯಂತ್ರಣ ಮಾಡುವಾಗ ಏನಾದರೂ ಕಳೆಗಳ ಸಮಸ್ಯೆ ಇದ್ರೆ ಕಳೆನಾಶಕ ಯೂಸ್ ಮಾಡ್ಬೇಕಂತೀರಾ, ಅಥವಾ ಹೇಗೆ ಇಲ್ಲಿ ಕಳೆ ನಿಯಂತ್ರಣ ಮಾಡ್ಬೋದು ಬೆಳೆಯಲ್ಲಿ? ಯಾಕಂತಾರೆ ಇದು ಒಂದ್ಸಲ ಏನಾಗ್ತೈತ್ರಿ, ಇದು ಬೆಳೆ ಇದು ನಾವು ಬೆಳೆ ಸ್ವಲ್ಪ ದೊಡ್ಡದಾದ್ಮ್ಯಾಗ ಮೊಳಕೆ ಬರಾಕ ಟೈಮ್ ತಗೋತದೆ. ಅಲ್ಲ, ಯಾವ್ದು ಬೆಳೆ ಯಾವ್ದು ಕಸ ಅನ್ನೋದು ಗೊತ್ತಾಗೋದಿಲ್ಲ, ಕಸ ಗೊತ್ತಾಗೋದಿಲ್ಲ. ಅದಕ್ಕೆ ಇದು ಬಹಳ ಪ್ರಾಬ್ಲಮ್ ಐತಿ, ಇದಕ್ಕೆ ಬಹಳ ಸಮಸ್ಯೆ, ಕಳೆದು ಬಹಳ ಸಮಸ್ಯೆ ಐತಿ. ಸೊ ಅದಕ್ಕೆ ನಾವು ಇದನ್ನ ಮಾಡಿದ್ರೆ, ಇದು ಕಳೆನಾಶಕ ಮಾಡಿದ್ರೆ ಒಳ್ಳೇದಂತ ನನ್ಗೆ ಅನಿಸ್ತಾ ಇದೆ. ಇದು ಮೊಳಕೆ ಬಂದಾಗ ಸಣ್ಣ ಪ್ರಮಾಣದಲ್ಲಿ ಹುಲ್ಲಿನ ಗತೆ ಇರ್ತದೆ, ಎಲ್ಲ ಹುಲ್ಲಿನ ಗತೆ ಇರ್ತದೆ, ಗೊತ್ತಾಗೋದಿಲ್ಲ ಯಾವ್ದನ್ನ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಕಳೆ ನಿಯಂತ್ರಣ ಕಳೆನಾಶಕನಿಂದ ಮಾಡಿದ್ರೆ ಬಹಳ ಚಲೋ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಕೆಲವೊಂದು ಈಗ ಕಳೆಯ ಉದಯ ಪೂರ್ವ ಸಿಂಪರಣೆ ಅಂದ್ರೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳ್ತಾವಲ್ಲ, ಸೊ ಆ ಟೈಪ್ ನಮ್ಗೆ ಅಟ್ರಾಜಿನ್ ಅಂತ ತಿಳ್ಕೊಂಡು ನಾವು ಮಾಡಬಹುದು. ಅದು 3 kg 1 hectare ಪ್ರಮಾಣದಲ್ಲಿ. ಇನ್ನೊಂದು ಆಕ್ಸಿಫ್ಲೋರೋಪಿನ್ ಅಂತ ತಿಳ್ಕೊಂಡು ಇನ್ನೊಂದು ಕೆಮಿಕಲ್, ಅದು 2.12 kg 2.12 kg ಪ್ರತಿ ಹೆಕ್ಟರ್ಗೆ. ಇನ್ನೊಂದು ಟ್ರಪ್ಲಾನ್ ಅಂತ ತಿಳ್ಕೊಂಡು ಅದು 2 kg ಪರ್ ಹೆಕ್ಟರ್. ಸೊ ಮೂರಲ್ಲಿ ಯಾವ್ದಾದ್ರು ಒಂದು ನಾವು ಇದನ್ನ ಕಳೆಯ ಉದಯ ಪೂರ್ವ ಸಿಂಪರಣೆ ಅಂದ್ರೆ ನಾಟಿ ಮಾಡಿದ ತಕ್ಷಣ ಪ್ರೀ ಎಮರ್ಜೆಂಟ್. ಸೊ ನಾಟಿಕ್ಕಿಂತ ಮೊದಲನೇ ಒಂದು 2 ದಿವಸ ಮೊದಲ ಅಂತ ಅನ್ಬಹುದು, 36-48 hours ಕಿತ ಮೊದಲನ ಸಿಂಪರಣೆ ಮಾಡಿ ಆಮೇಲೆ ನಾಟಿ ಮಾಡಬೇಕು. ಈ ಮಾಡೋದ್ರಿಂದ ಬಹಳಷ್ಟು ನಮ್ಮ ಕಳೆಗಳು ನಿಯಂತ್ರಣದಲ್ಲಿ ಬರ್ತಾವ, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತೈತಿ. ಹುಲ್ಲಿನ ಕಸ ಬಂದ್ರೆ ಸೇಮ್ ಹಂಗೆ ಕಾಣ್ತೈತಿ, ಆಮೇಲೆ ತೆಗೆಕ ಬಹಳ ಆಳ ಬೇಕಾಗ್ತೈತಿ ತೆಗಿಲಿಕ್ಕೆ. ಇನ್ನ ಇದಕ್ಕೆ ಏನಾದರೂ ರಾಸಾಯನಿಕ ಗೊಬ್ಬರ ಕೊಡಬೇಕಾಗತ್ತ? ಯಾವ ರೀತಿ ಶಿಫಾರಸು ಇದೆ ಇಲ್ಲೆಲ್ಲ ಗೊಬ್ಬರಗಳು? ಹಾ, ಈಗ ರಾಸಾಯನಿಕ ಗೊಬ್ಬರ ಅಂತಂದ್ರೆ ಈಗ ಸಾರಜನಕ ರಂಜಕ ಪೊಟ್ಯಾಶು ನಾವು ಎಲ್ಲ ಬೆಳೆಗಳು ಹೆಂಗೆ ಕೊಡ್ತೀವೋ ಆ ಟೈಪ್ ಇಲ್ಲಿ ಕೊಡ್ಬೇಕಾಗತ್ತೆ. ಈಗ ಇದರಲ್ಲಿ ನಮ್ಗೆ ಸಿಂಗಲ್ ಈಗ ತಳಿಗೊಳ್ಳೋದಕ್ಕೆ ಒಂದು ಶಿಫಾರಸು ಬೇರೆ ಐತಿ, 150 kg ಒಂದು ಹೆಕ್ಟರ್ಗೆ ಶಿಫಾರಸು ಮಾಡಿದ್ದಾರೆ. ಸೊ ಡಬಲ್ಸ್ ತಳಿಗಳಿಗೆ ಇದನ್ನು ಸ್ವಲ್ಪ ಡಬಲ್ ಐತ್ರಿ, ಅದಕ್ಕೆ 200, 150, 150 kg ಪ್ರತಿ ಹೆಕ್ಟರ್ಗೆ ಕೊಡ್ಬೇಕ್ರಿ ಇದನ್ನು. ಆಮೇಲೆ ಇನ್ನೊಂದು ಏನಾಗ್ತೈತಿ, ನಾವು ನಮಗೆಲ್ಲ ಗೊತ್ತಿದ್ದಂಗೆ ಈಗ ಸಾರ್ವಜನಿಕ ಈಗ ರಂಜಕ ಪೊಟ್ಯಾಶು ಒಂದೇ ಸಲ ಕೊಡ್ತೇವೆ ನಾವು, ಈಗ ನಾಟಿ ಆದ್ಮೇಲೆ ಕೊಡ್ತೇವೆ, ಸಾರ್ವಜನಿಕ ಒಂದೇ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಸೊ 6 ವಾರ ನಂತರ ಅರ್ಧ ಮೊದಲು ಕೊಡಬೇಕು, ಅರ್ಧ 6 ವಾರ ನಂತರ ಕೊಡಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಇದ್ರ ಕೂಡ ನಾವು ಈಗ ಬೆಳೆ ಒಂದು ವರ್ಷದ ಇರೋದ್ರಿಂದ ಇದನ್ನೊಂದು ಕಂತುಗಳಲ್ಲಿ ಕೊಡ್ಬೇಕ್ರಿ, ಗೊಬ್ಬರನೇ ಕಂತುಗಳಲ್ಲಿ. ಸೊ 2-3 ಕಂತುಗಳಲ್ಲಿ ಕೊಟ್ಟರೆ ಒಳ್ಳೇದ್ರಿ, ಅದು ಸ್ಪ್ಲಿಟ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ ನಾವು, ಇದನ್ನ ಆ ಟೈಪ್ ಕೊಟ್ಟರೆ ಭಾಳ ಒಳ್ಳೇದು. ಅಂದ್ರೆ ಈಗ ಈ ಒಂದು ಸುಗಂಧ ರಾಜವನ್ನು ಒಮ್ಮೆ ಹಚ್ಚಿದ್ರೆ ಎಷ್ಟು ವರ್ಷವರೆಗೆ ಇದನ್ನ ಇದನ್ನ 2 ವರ್ಷ ಮಟ್ಟನ ಮಾಡಬಹುದು? 2 ವರ್ಷ ಈಗ ಆಕ್ಚುಲಿ 1 ವರ್ಷ ಮಟ್ಟ ಈಗ ಏನಾಗ್ತೈತ್ರಿ ಇದಕ್ಕೆ, ಈಗ ನಾವು ಬಿಡಿ ಹೂವಿಗೆ ಬಿಡಿ ಹೂಗಿದ್ದು ಆಮೇಲೆ ಕಟ್ ಫ್ಲವರ್ ಅಂತ ಹೇಳ್ತೇವಲ್ಲ, ಒಂದು ವರ್ಷ ಮಟ್ಟ ನಾವು ಇದು ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಡೌನ್ ಆಗ್ತಿತ್ತು ಎರಡನೇ ವರ್ಷ. ಬಟ್ ಅದಕ್ಕೆ ಒಂದ್ಸಲ ಅದನ್ನು ತೆಗೆದು ಮತ್ತೆ ಇನ್ನೊಂದ್ಸಲ ಹಾಕ್ತಿರ್ತಾರ. ಬಟ್ ಎರಡು ವರ್ಷ ಮಟ್ಟ ಮೇಂಟೈನ್ ಮಾಡಬಹುದು, ಎರಡು ವರ್ಷ ಮಟ್ಟ ಮಾಡಬಹುದು. ಎರಡನೇ ವರ್ಷದ ಕುಳೆ ಬೆಳೆ ಅಂತಂತಾರ, ಕುಳೆ ಬೆಳೆ ಅಂತಂತಾರ. ಸೊ ಅದನ್ನ ಹಂಗೆ ಮಾಡಿ ನಾವು ಮೊದಲೆಲ್ಲ ಸ್ವಲ್ಪ ಕಟ್ ಮಾಡಿ ಮತ್ತೆ ಆಸ್ ಇಟ್ ಇಸ್ ಇದೆಲ್ಲ ಈ ಗೊಬ್ಬರ ಹಾಕುದು ಅದು ಮಾಡೋದ್ರಿಂದ ಮತ್ತದು ಬೆಳೆ. ನಾವು ಇಲ್ಲಿ ನೀರಾವರಿ ಪದ್ಧತಿ ಡ್ರಿಪ್ ಮಾಡೋದು ಒಳ್ಳೇದಂತೀರೋ, ಹರಿ ನೀರು ಮಾಡೋದು ಒಳ್ಳೇದಂತೀರೋ, ಅಥವಾ ಸ್ಪ್ರಿಂಕ್ಲರ್ ಮಾಡೋದು ಒಳ್ಳೇದಂತೀರೋ, ಹೂ ಹೇಗೆ ಇಲ್ಲಿ? ಇದು ಆಕ್ಚುಲಿ ಇದು ಡ್ರಿಪ್ನು ಮಾಡ್ಬೋದು, ಡ್ರಿಪ್ ಭಾಳ ಒಳ್ಳೇದದು. ಡ್ರಿಪ್ ಆಮೇಲೆ ನಾವು ಸಾಧಾರಣವಾಗೆಲ್ಲ ರೈತರು ನಾವು ನಮ್ಮ ಸದ್ದಾ ಈಗ ಹಳೆ ಪದ್ಧತಿ ಅಂತಂದ್ರೆ ನಾವೆಲ್ಲ ನೀರ ಇದು ಹರಿ ಬಿಡೋದನ್ನ ಮಾಡ್ತಾ ಇದ್ದೇವೆ. ಬಟ್ ಇತ್ತಿತ್ತಲಾಗೆಲ್ಲ ಡ್ರಿಪ್ ಮಾಡ್ತಾ ಇದಾರೆ. ಡ್ರಿಪ್ ಮಾಡೋದು ಭಾಳ ಒಳ್ಳೇದ್ರಿ, ಡ್ರಿಪ್ ಮಾಡೋದು ಒಳ್ಳೇದ್. ನಮ್ಮಲ್ಲೆಲ್ಲ ಎಲ್ಲ ಡ್ರಿಪ್ ಮಾಡ್ತಾ ಇದ್ದೇವೆ ನಾವು. ಆಮೇಲೆ ಇತ್ತಿತ್ತಲಾಗಿ ಮತ್ತೆ ಈಗ ಡ್ರಿಪ್ನು ಕೂಡ ಈಗ ಮಲ್ಚಿಂಗ್ ಅಂತಾನು ಮಾಡ್ತಾ ಇದ್ದೇವೆ. ಸೊ ಮಲ್ಚ್ ಮಾಡಿ ಈಗ ನಮ್ಗೆ ಈಗ ಕಳೆ ನಿಯಂತ್ರಣ ಬಗ್ಗೆ ಹೇಳಿದ್ನಲ್ಲ, ಸೊ ಅದ್ರ ಸಲುವಾಗಿ ಇವನ್ನ ಕಳೆ ಬೇಡಪ್ಪ, ನಮ್ಗೆ ಕಳೆ ನಾಶಕಗಳು ಬೇಡಪ್ಪ ಅಂತಂದ್ರೆ ನಾವು ಮಲ್ಚಿಂಗ್ನೂ ಮಾಡ್ಬೋದು. ಮಲ್ಚಿಂಗ್ ಕೂಡ ಡ್ರಿಪ್ ಅಳವಡಿಸಿ ನಾವು ನೀರು ಮಾಡ್ಬೋದು ರೀ. ಸೊ ಒಳ್ಳೇದು ಮಾಡೋದು. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಏನಾದರೂ ಹೇಳ್ಕೊಳ್ಳುವಂಥ ಕೀಟಗಳು ರೋಗಗಳು ಬರ್ತಿರ್ತಾವ ಇಲ್ಲಿ? ಹಾಂ, ಇದರಲ್ಲಿ ಸ್ವಲ್ಪ ಕೀಟ ಅಂತಂದ್ರೆ ತ್ರಿಪ್ಸ್ ರೀ, ತ್ರಿಪ್ಸ್ ಅಂತ ತಿಳ್ಕೊಂಡು ಅದು ರಸ ಇರುವ ಕೀಟ ಅದು. ಸೊ ಇದಕ್ಕೆ ಮಾಮೂಲಿ ನಮ್ಗೆ ಮೊನೋಕೊಟಾಪಾಸ್ ನೋವಾಕ್ರ ಅಂತ ಹೇಳ್ತೇವೆ ಅದು. ಆಮೇಲೆ ಆಕ್ಸಿಮಿಟಾನ್ ಮಿಥೈಲ್ ಅಂತ, ಆಕ್ಸಿಡೆಮಿಟಾನ್ ಮಿಥೈಲ್ ಅಂತ ಮೆಟಾಸಿಸ್ಟಾಕ್ಸ್ ಅಂತ ಹೇಳ್ತೇವೆ ನಾವು. ಸೊ ಅದು ಒಂದೊಂದು ಮಿಲಿಗ್ರಾಮ್ ಒಂದು ಲೀಟ್ರಿಗೆ ಹಾಕಿ ಹೊಡೋದ್ರಿಂದ ಕಂಟ್ರೋಲ್ ಬರ್ತೈತಿರೋದು. ಆಮೇಲೆ ನೆಕ್ಸ್ಟ್ ಈಗ ರೋಗಗಳು ಹೇಳ್ಬೇಕಂತಂದ್ರೆ ಈಗ ಮೂರು ರೋಗಗಳು ಬರ್ತವೆ ಅದರಲ್ಲಿ. ಬುಡ ಕೊಳೆಯುವ ರೋಗ, ಆಮೇಲೆ ಸಿಡಿ ರೋಗ, ಆಮೇಲೆ ಬೇರು ಗಂಟು ಜಂತು ರೋಗ. ಮೂರು ರೋಗಗಳು ಬರ್ತಾವೆ. ಸೊ ಮೊದಲಿನ ಎರಡು ರೋಗ ಬುಡ ಕೊಳೆ ರೋಗ ಮತ್ತು ಸಿಡಿ ರೋಗ, ಇದು ನಾವು ಏನಿಲ್ಲ ಅದನ್ನು ಕಾರ್ಬನ್ಡಿಜಮ್ ಬಾವಿಸ್ಟಿನ್ ಉಪಯೋಗ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು. ಅದನ್ನು ಒಂದು ಗ್ರಾಮ್ಗೆ ಬಾವಿಸ್ಟಿನ್ ಅದನ್ನು ದ್ರಾವಣ ಮಾಡಿ ಅದನ್ನು ಹಾಕ್ಬೇಕು ರೀ, ಎಲ್ಲೆಲ್ಲಿ ಅದು ಆಗಿರ್ತೈತಿ ಅಲ್ಲಿ ಹಾಕ್ಬೇಕು. ಆಮೇಲೆ ಇನ್ನೊಂದು ಬೇರು ಗಂಟು ಜಂತು ರೋಗ ಅಂತ ತಿಳ್ಕೊಂಡು ಇದು ಈ ನೆಮ್ಟೋಡ್ ಅಂತ ಹೇಳ್ತೇವಲ್ಲ ನಾವು, ಸೊ ನೆಮ್ಟೋಡ್ಲಿಂದ ಬರ್ತೈತೆ ಅದು. ಸೊ ಇದನ್ನು ನಾವು ಏನು ಮಾಡಬೇಕು, ಇದನ್ನು ಕಡಿಮೆ ಮಾಡ್ಬೇಕಂತಂದ್ರೆ ಅದು ಬೇವಿನ ಹಿಂಡಿ. ಸೊ ಬೇವಿನ ಹಿಂಡಿ 5-6 ಕ್ವಿಂಟಲ್ ಉಪಯೋಗ ಮಾಡಬೇಕು, ಒಂದು ಹೆಕ್ಟರ್ಗೆ ಉಪಯೋಗ ಮಾಡಬೇಕು 5-6 ಕ್ವಿಂಟಲ್. ಅಥವಾ ಇಲ್ಲ ಬೇಡಪ್ಪ ಅಂತಾರೆ ಅದು ತುರ್ತು ಅದು ಕಾರ್ಬೋಪುರಾನ್ ಗ್ರೈನ್ಸ್ ಅಂತ ಬರ್ತದ ಅದು ಮೂರು, ಅದು 1 ಹೆಕ್ಟರ್ಗೆ 20 ಕೆಜಿ ನಾವು ಉಪಯೋಗ ಮಾಡಬೇಕು. ಇದು ನಾಟಿಕದ ಮೊದಲೇ ಮಣ್ಣಿನಲ್ಲಿ ಸೇರಿಸ್ಬೇಕು ರೀ, ಸೇರಿಸಿ ಆಮೇಲೆ ನಾಟಿ ಮಾಡಬೇಕು. ಇನ್ನು ಮುಖ್ಯವಾಗಿ ಹೂಗಳು ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ, ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಕೊಯ್ಲು ಪ್ರಾರಂಭ ಮಾಡ್ಬೋದು, ಇಲ್ಲಿ ಕೊಯ್ಲು ಮತ್ತು ಇಳುವರಿ ಬಗ್ಗೆ ಏನು ಹೇಳ್ತೀರಿ? ಈಗ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ರೀ, ಈಗ ನಾಟಿ ಮಾಡಿದ ಮ್ಯಾಗ 3-3.5 ತಿಂಗಳಲ್ಲಿ ಹೂವು ಚಲೋ ಆಗ್ತಾ ಇದಾವೆ. ಈಗ ಕತ್ತರಿಸಿದ ಹೂಗಳ ಸಲುವಾಗಿ ಏನು ಮಾಡಬೇಕು ಅಂತಂದ್ರೆ, ಈ ಕೆಳಗಿನಿಂದ ಎರಡು ಹೂಗಳು, ಎರಡು ಜೊತೆ ಹೂಗಳು ಅರಳಿದಾಗ ನಾವು ಕಟ್ ಮಾಡಬೇಕಾಗತ್ತೆ. ಆಮೇಲೆ ಬಿಡಿ ಹೂಗಳ ಸಲುವಾಗಿ ಪೂರ್ತಿ ಅರಳಿದ ಹೂಗಳನ್ನು ನಾವು ಅದನ್ನು ಗೀಳಬೇಕಾಗತ್ತೆ ರೀ. ಆಮೇಲೆ ಮುಂಜಾನೆ ಮಾಡ್ಬೇಕು ರೀ, ಅದನ್ನು ಮಾರ್ನಿಂಗ್ನೇ ಮಾಡ್ಬೇಕು. ಆಮೇಲೆ ಕೆಲವು ಟೈಮ್ ಏನಾಗ್ತೈತಿ, ಈಗ ನಾವು ಲೇಟ್ ಮಾಡೋದು ರಾತ್ರಿ ಸಾಯಂಕಾಲ ಮಾಡಿದ್ವು ಅಂದ್ರೆ ಏನಾಗ್ತೈತಿ ಅಂದ್ರೆ 40% ಇದು ನಮ್ಗೆ ವೇಟ್ ಕಡಿಮೆ ಆಗ್ತೈತಿ ರೀ. ಅದು ಮಾಡಬಾರ್ದು ಆಕ್ಚುಲಿ, ಅವಾಗ ನಾವು ಬೆಳಗ್ಗೆ ಮಾಡ್ಬೇಕು, ಬೆಳಗ್ಗೆ ಕಟಾವ್ ಮಾಡ್ಬೇಕು ರೀ. ಹೌದು. ಸೊ ಆಮೇಲೆ ಇನ್ನೊಂದು ಇದಕ್ಕೆ, ಈಗ ನಾವು ಯಾವಾಗ ಇದು ಹೂ ಜಾಸ್ತಿ ಬರ್ತೈತೆ ಅಂತಂದ್ರೆ, ಈಗ ಜುಲೈ ತಿಂಗಳಲ್ಲಿ ಜಾಸ್ತಿ ಹೂಗಳು ಬರ್ತಾವ್ರಿ ಅದಕ್ಕೆ. ಆಮೇಲೆ ಇವನು ಸೆಪ್ಟೆಂಬರ್ ಅಕ್ಟೋಬರ್ನು ಜಾಸ್ತಿ ಬರ್ತದವ್ರಿ. ಆಮೇಲೆ ನವಂಬರ್ ಜನವರಿಯಲ್ಲಿ ಹೂ ಕಡಿಮೆ ಆಗ್ತೈತ್ರಿ. ಆಮೇಲೆ ಕೆಲವು ಟೈಮ್ ನಾವು ಈಗ ಪ್ಲಾಂಟಿಂಗ್ ನಾವು ನಾಟಿ ಮಾಡೋದು ಇದು ನೋಡ್ಕೊಂಡ್ರು, ಈಗ ಮಾರ್ಚ್ಲಿಂದ ಜುಲೈ ಮಟ್ಟ ಜಾಸ್ತಿ ಹೂ ಬರ್ತಾವೆ. ಸೊ ಅದು ಅನುಕೂಲ ರೀ, ಮಾರ್ಚ್ಲಿಂದ ಜುಲೈ ಮಟ್ಟ ಬಂದ್ರು ನಮ್ಗೆ ಅದು ಟೈಮ್ನಾಗ ಸ್ವಲ್ಪ ರೇಟ್ ಚೆನ್ನಾಗಿ ಬರ್ತೈತೆ. ಸೊ ಮದುವೆಗಳು ಜಾಸ್ತಿ ಇರ್ತಾವೆ, ಮಾರ್ಚ್ ಏಪ್ರಿಲ್ ಮೇದಲ್ಲಿ ಅಂತಂದ್ರೆ ಮದುವೆಗಳು ಜಾಸ್ತಿ ಇರ್ತೈತೆ, ಲಾಭ ಜಾಸ್ತಿ ಆಗ್ತೈತೆ. ಆಮೇಲೆ ಇದಕ್ಕೆ ನಮ್ಗೆ ಇಳುವರಿ ಎಷ್ಟು ಬರ್ತೈತೆ ಅಂತಂದ್ರೆ 8-15 ಟನ್, ಭಾಳ ಇದು ಡಿಫ್ರೆನ್ಸ್ ಭಾಳ ಐತ್ರಿ. 8-15 ಟನ್ ಪ್ರತಿ ಹೆಕ್ಟರ್ ಬರ್ತಾ ಇದ್ರಿ. ಸೊ 8-15 ಯಾಕಂದ್ರೆ 8 ಅಂತಂದ್ರೆ ನಮ್ದು ಮಾಮೂಲಿ ತಳಿಗಳು, ಹಳೆ ತಳಿಗಳು ಅಂತ ಅನ್ಬೋದು. ಈಗ ಇತ್ತಿತ್ತಾಗಿ ಬಿಡುಗಡೆ ತಳಿಗಳು ಜಾಸ್ತಿ ಕೊಡ್ತಾ ಇದಾವೆ, ಅದು 15 ಟನ್ ಇಳುವರಿ ಬಿಡಿ ಹೂಗಳು ಕೊಡ್ತಾ ಇದಾವೆ. ಆಮೇಲೆ 1-1.5 ಲಕ್ಷ ಹೂ ಗೊಂಚಲು, ಈ ಕಟ್ ಫ್ಲವರ್ಸ್ ಅಂತ ಹೇಳ್ತಾವೆ, ಅವು ಬರ್ತಾವೆ. ಇನ್ನೂ ಜಾಸ್ತಿ ಐತ್ರಿ, 1-1.5 ಇವನ್ನ ಅದು ಡಬಲ್ ಆಗ್ತೈತೆ. ಇತ್ತಿತ್ತಲಾಗಿ ಬಿಡುಗಡಾದ ತಳಿಗಳಿಂದ ಅದು ಡಬಲ್ ಆಗ್ತೈತೆ. ಸೊ ಅದು ಜಾಸ್ತಿ ಇರೋದ್ರಿಂದ ನಮ್ಗಿನ್ನೂ ಇನ್ಕಮ್ ಆದಾಯ ಜಾಸ್ತಿ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರೈತರ ಸಮಸ್ಯೆ ಅಂತಂದ್ರೆ, ಹೂಗಳನ್ನ ಕೊಯ್ಲು ಮಾಡಿದ ಮೇಲೆ ಕೊಯ್ಲೋತ್ತರ ನಿರ್ವಹಣೆ ಅಂದ್ರೆ ಹೂಗಳನ್ನು ವರ್ಗೀಕರಣ ಮಾಡೋದು, ಪ್ಯಾಕ್ ಮಾಡಿ ಅದನ್ನ ಮಾರುಕಟ್ಟೆ ಕಳಿಸ್ತಕ್ಕಂಥದ್ದು, ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಬಹಳ ಮುಖ್ಯ. ಸುಗಂಧರಾಜ ಯಾಕಂದ್ರೆ ಫ್ರೆಶ್ ಆಗಿರ್ಬೇಕು, ಅದಕ್ಕೇನು ಇದು ಆಗಬಾರ್ದು ಹೂವು ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಏನ್ ಹೇಳ್ತೀರಿ ಇಲ್ಲಿ ಯಾವ ರೀತಿ ಮಾಡ್ಬೇಕಂತಿರಲಿಲ್ಲ? ಇದು ಭಾರಿ ಇಂಪಾರ್ಟೆಂಟ್ ರೀ ಆಕ್ಚುಲಿ. ಬೆಳೆದ ಒಂದ್ ಕಡೆ ಆದ್ರೆ ಇದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಇದು ಈ ಕಟ್ ಫ್ಲವರ್ ಇರ್ಬೋದು, ಬಿಡಿ ಹೂವು ಇರ್ಬೋದು, ಇದನ್ನ ನಾವು ಗ್ರೇಡಿಂಗ್ ಅಥವಾ ವರ್ಗೀಕರಣ ಗ್ರೇಡಿಂಗ್ ಇದು ಮಾಡಬೇಕ್ರಿ. ಸೊ ಈಗ ಈ ಕಟ್ ಹೂಗಳನ್ನು ಕಟ್ ಫ್ಲವರ್ಸ್ ಅಂತ ತಿಳ್ಕೊಂಡು ಹೇಳ್ತಾವಲ್ಲ, ಸೊ ಇದನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಹೂ ತೆನೆಗಳ ದಂಟಿನ ಉದ್ದ, ಆ ಉದ್ದನ ಎಷ್ಟು ಉದ್ದ ಇರ್ತೈತಿ ಅದ್ರ ಮ್ಯಾಗ ಅದು ರೇಟ್ ಡಿಸೈಡ್ ಆಗ್ತೈತಿ. ಹೂ ಗೊಂಚಲಿನ ಉದ್ದ ಟೋಟಲ್ ಅದು ಲೆಂತ್ ಅದ್ರ ಮ್ಯಾಗ, ಆಮೇಲೆ ಅದು ಹೂ ಗೊಂಚಲಿನ ಉದ್ದ, ಆಮೇಲೆ ಅದು ಹೂಗಳು ಎಷ್ಟದಾವ ಅನ್ನೋದು ಅದ್ರಾಗ ಅದನ್ನವೆಲ್ಲ ಮೂರು ಬಹಳ ಇಂಪಾರ್ಟೆಂಟ್. ಆಮೇಲೆ ತೂಕನು ಇಂಪಾರ್ಟೆಂಟ್, ತೂಕ ಎಷ್ಟು ಬರ್ತದೆ ತೂಕೊಂದು, ಈ ಮೂರು ಆಮೇಲೆ ಮತ್ತು ತೂಕ ನೋಡ್ತೀವಿ, ನಾಲ್ಕು ನೋಡ್ಕೊಂಡ್ಬಿಟ್ಟು ಅದು ಗ್ರೇಡಿಂಗ್ ಮಾಡ್ತಾರೆ ಅದನ್ನ. ಆಮೇಲೆ ಅದ್ರ ಕೂಡ ಅದನ್ನ ರೋಗ ಐತೋ ಕೀಟ ಐತೋ ಅದಕ್ಕೆ ಮತ್ತ ಎಲ್ಲ ಫ್ರೀ ಇರ್ಬೇಕ್ರಿ, ಅವೆಲ್ಲ ಫ್ರೀ ಇತ್ತು ಕೀಟಬಾಧೆ ರೋಗಬಾಧೆ. ಆಮೇಲೆ ಅದು ಡ್ಯಾಮೇಜ್ ಆಗಿರ್ಬಾರ್ದು, ಆಮೇಲೆ ಅದು ನೀರ್ ಇರ್ಬೇಕ್ರಿ, ಅದು ಸ್ಟೆಮ್ ಅದು ದಂಟ್ ಅಂತೇವಲ್ಲ ಅದು ನೀರ್ ಇರ್ಬೇಕ್ರಿ, ಅದು ಸೊಟ್ಟಾಪಟ್ಟೆ ಇರಬಾರ್ದು, ಸೊಟ್ಟಾಪಟ್ಟೆ ಇದ್ರೂ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ, ಅದಕ್ಕೆ ರೇಟ್ ಜಾಸ್ತಿ ಬರ್ತದೆ ನಿಮ್ಗೆ ಸ್ಟೇಟ್ ಇತ್ತಂತಂದ್ರೆ. ಬಿಡಿ ಹೂಗಳ ಗಾತ್ರದ ಮೇಲೂ ವರ್ಗೀಕರಣ ಮಾಡ್ತದೆ. ಪ್ಯಾಕಿಂಗ್ ಇದನ್ನ ಹೇಗೆ ಮಾಡ್ಬೇಕಂತ್ರಿ ಪ್ಯಾಕಿಂಗ್? ಈಗ ಪ್ಯಾಕಿಂಗ್ ನೋಡ್ರಿ, ಈಗ ಬಿದಿರಿನ ಬುಟ್ಟಿಗಳಲ್ಲಿ ಇದನ್ನ ಪ್ಯಾಕಿಂಗ್ ಮಾಡ್ತಾಯಿದ್ರೆ, ಈ ಬುಟ್ಟಿಗಳಾದ್ರೆ 5-20 kg ಅದು ಕೆಪಾಸಿಟಿ ಬುಟ್ಟಿಗಳನ್ನು ತಗೊಂಡು ಅದ್ರ ಮ್ಯಾಗನೂ ಗೋಣಿಚೀಲದ ತಟ್ಟ ಹೊದಿಸಿರ್ತಾ, ಒಳಗೂ ಅದನ್ನ ಒಂದು ಗೋಣಿಚೀಲ ತಟ್ಟಾಕಿ ಆ ಹೂ ಇಟ್ಟು ಅದನ್ನ ಪ್ಯಾಕ್ ಮಾಡ್ತಾರೆ ಇದು ಬಿಡಿ ಹೂಗಳನ್ನು. ಆಮೇಲೆ ಕೆಲವೊಂದು ಈ ಹೂ ದಂಟೆಗಳನ್ನ ಏನ್ ಮಾಡ್ತಾರೆ, ಇದು ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಏನು ಆಯತಕಾರ ಬಾಕ್ಸ್, ಅದನ್ನ ಉಪಯೋಗ ಮಾಡ್ಕೊಂಡು ಅದರಲ್ಲಿ ಇಡ್ತಾ ಇದಾರೆ. ಆಮೇಲೆ ಇದರಲ್ಲಿ ಒಂದು 100 ಹೂವಿಂದು ಗೊಂಚಲ ಮಾಡಿ ಅದನ್ನ ಹೂವಿಗೆ ಏನ್ ಮಾಡ್ತಾರ, ಅದನ್ನ ಟಿಶ್ಯೂ ಪೇಪರ್ ಇಂದ ಸುತ್ತಿರ್ತಾರ, ಸುತ್ತಾರ ಕೆಳಗಿಂದ ದಂಟ್ ಅಂತ ಹೇಳಿದ್ ನಮ್ಗೆ ದಂಟಿಗೆ, ಅದಕ್ಕೆ ನಮ್ಮ ನ್ಯೂಸ್ ಪೇಪರ್ ಅದರಿಂದ ಸುತ್ತಾರ, ಸುತ್ತಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ ದಲ್ಲಿ ವಿರುದ್ಧ ದಿಕ್ಕದಲ್ಲಿ ಆ ಬಾಕ್ಸ್ ಅಲ್ಲಿ ಇಟ್ಟು ಪ್ಯಾಕ್ ಮಾಡ್ತಾರೆ ಅದನ್ನ. ಆಮೇಲೆ ಇನ್ನೊಂದ್ ಸಲ ದೂರನ ಊರಿಗೆ ನಾವು ಸಾಗಿಸ್ಬೇಕಂತಂದ್ರೆ ಅದು CFB ಬಾಕ್ಸ್ ಅಂತ ತಿಳ್ಕೊಂಡು ಇನ್ನೊಂದು ಬರ್ತದೆ. ಈಗ ಅಣರಿ ಬಿದಿರಿನ ಬುಟ್ಟಿ ಮಾಡ್ತಾರೆ, ಆಮೇಲೆ CFP ಕೊರಗಟ್ಟಿಟ್ಟು ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ತಿಳ್ಕೊಂಡು CFP ಬಾಕ್ಸ್ ಅಂತ ತಿಳ್ಕೊಂಡಂತಾರೆ, ಅದರಲ್ಲಿ ಪ್ಯಾಕ್ ಮಾಡಿ ದೂರ ದೂರ ಊರುಗಳ ಕಳಿಸ್ತಾರೆ. ಇನ್ನು ಇಲ್ಲಿ ಏನಾದರೂ ವ್ಯಾಲ್ಯೂ ಅಡಿಷನ್ ಹೂದಾನಿ ಮಾಡ್ಬೋದು ಅಥವಾ ಮಾರುಕಟ್ಟೆ ಕುಂತು ಮಾರುವವರು ಯಾವ ರೀತಿ ಮಾರ್ಬೋದು ಅಂತ ಹೇಳಿ, ಹೂದಾನಿಯಲ್ಲಿ ಇದನ್ನು ಯಾವ ರೀತಿ ಇರಿಸ್ಬೋದು ಅಂತ? ಹಾಂ, ಈಗ ಅದು ಈಗ ನಿಮ್ಮ ಕಟ್ ಫ್ಲವರ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಬೊಕ್ಕೆ ಅಂತ ಮಾಡ್ಬೋದು. ಆಮೇಲೆ ಇದನ್ನು ಇವನ್ ಇವೆಲ್ಲ ಇವು ಫ್ಲವರ್ಸ್ ಕಟ್ ಫ್ಲವರ್ಸು ಈಗ ಮದುವೆಯಲ್ಲೂ ಭಾಳ ಅದನ್ನು ಡೆಕೋರೇಷನ್ ಸಲುವಾಗಿ ಭಾಳ ಯೂಸ್ ಮಾಡ್ತಿರ್ತಾರೆ, ಅದಕ್ಕೆ ಸಿಕ್ಕಾಪ್ಟರ್ ಹೋಗಿ ಬರ್ತದೆ ಅದು. ಆಮೇಲೆ ಇತ್ತಿತ್ತಲ ಈಗೇನು ಮಾಡಾಕತ್ತಾರೆ, ಈಗ ಈಗ ಈಗ ಸುಗಂಧರಾಜದ್ದು ಇದು ಬಿಳಿದಿರ್ತೈತೆ, ಅದು ಬಿಳಿದು ಅದಕ್ಕೆ ಈಗ ಇದರಲ್ಲಿ ಅದು ಕಲರ್ ಅದು ಕಲರ್ನೂ ಅದು ಕೊಡ್ತಾರೆ, ಅದಕ್ಕೆ ಟಿಂಟಿಂಗ್ ಅಂತ ತಿಳ್ಕೊಂಡು ಕರೆಯೋದು ಇಂಗ್ಲೀಷ್ನಾಗ ಟಿಂಟಿಂಗ್ ಅಂತ ಅಂತಾರೆ ಅದಕ್ಕೆ. ಸೊ ಈ ಟಿಂಟಿಂಗ್ ಟೆಕ್ನಿಕ್ನಿಂದ ಅದನ್ನು ಬೇರೆ ಬೇರೆ ಕಲರ್ ಮಾಡೋನು ಅದನ್ನು ಉಪಯೋಗ ಮಾಡ್ಬೋದು. ಸೊ ಹೀಗಾಗಿ ಅದನ್ನು ಜಾಸ್ತಿ ಡೆಕೋರೇಷನ್ ಸಲುವಾಗಿ ಉಪಯೋಗ ಮಾಡ್ಬೋದು. ಆಮೇಲೆ ನಾವು ಇತ್ತಿತ್ತಲಾಗಿ ಹೂದಾನೆಲ್ಲನೂ ಇದನ್ನು ಇಡ್ತಾರೆ ಮನೆಯಲ್ಲಿ, ಸೊ ಮನೇಲಿ ಇಡ್ಲಿಕ್ಕೆ ಭಾಳ ಉಪಯೋಗ ಮಾಡ್ತಾರೆ. ಆಮೇಲೆ ಈಗ ಭಾಳ ಡಿಮ್ಯಾಂಡ್ ಐತೆ ರೀ, ಯಾಕಂದರೆ ಅದು ಸುಮಾರು ಒಂದು 10-12 ದಿವಸನ ಮನೆಯಲ್ಲಿ ಯಾವುದು ಯಾವಾಗಲೂ ವಾಸನೆ ಬರುವಂಗೆ ಬರೋದ್ರಿಂದ ಭಾಳ ಚೆನ್ನಾಗಿರ್ತದೆ, ಸುವಾಸನೆ ಇರ್ತೈತಿ, ನಮ್ಮ ಮನೇಲಿ ಇಡ್ಲಿಕ್ಕೆ ಭಾಳ ಚೆನ್ನಾಗಿರ್ತೈತಿ. ಆಮೇಲೆ ಇದಕ್ಕೆ ಏನು ಮಾಡ್ತಾರೆ, ಇದಕ್ಕೆ ಹಂಗೆ ಇಟ್ಟರೆ 5-6 ದಿವಸಗಟ್ಟಲೆ ಬರ್ತತ್ರಿ ಅದು, ಏನು ಹುಡುಗಳು ಹೂಗಳು ಏನಕ್ಕೆ ಕೆಡೋದಿಲ್ಲ. ಬಟ್ ಜಾಸ್ತಿ ಬರ್ಬೇಕಪ್ಪ ಅಂದ್ರೆ ಈಗ ಹೈಡ್ರಾಕ್ಸಿ ಕ್ವಿನ್ಲೈನ್ ಸಲ್ಫೇಟ್ SQC 8 HQC ಅಂತ ತಿಳ್ಕೊಂಡು ದ್ರಾವಣ, ಆ ಕೆಮಿಕಲ್ ಉಪಯೋಗ ಮಾಡಬೇಕು. ಇನ್ನೊಂದು ಕೋಬಾಲ್ಟ್ ಸಲ್ಫೇಟ್ ಅಂತ ತಿಳ್ಕೊಂಡು ಇನ್ನೊಂದು ದ್ರಾವಣ. ಸೊ ಯಾವ್ದಾರ ತಗೋಬೋದು ಇದ್ರಾಗ, ಅದನ್ನ ಅದು 200 PPM ಅಂತ ದ್ರಾವಣ ರೀ. ಸೊ ಅದನ್ನ ನಾವು ಮಾಡ್ಕೋಬೇಕು. 200 PPM ಅಂತಂದ್ರೆ 700 mg 1 ಲೀಟರ್ಗೆ ಒಂದು ನಾವು 200 PPM ಅಂತೇವೆ. ಈ ದ್ರಾವಣ ರೆಡಿ ಮಾಡ್ಕೊಂಡು ಆಮೇಲೆ 2% ಸಕ್ಕರೆ ಅಂತವಲ್ಲ, ಸಕ್ಕರೆ 2% ಶೇಕಡ 2% ಸಕ್ಕರೆ ರೆಡಿ ಮಾಡಿ 2 ಕೂಡಿಸಿ ಅದನ್ನ ಇದ್ರಾಗ ಹೂದಾನಲ್ಲಿ ಹಾಕಿ ಅದನ್ನ ಹೂಗಳು ಇಡ್ಬೇಕು. ಅಂದ್ರೆ ಬಾಡೋದಿಲ್ಲ ಇಲ್ಲಿ, ಬಾಡೋದಿಲ್ಲ, ಸುಮಾರು 10-12 ದಿವಸ ಹಾಗೆ ಇರ್ತಾವೆ, ಹಂಗೆ ಇರ್ತಾವೆ, ಫ್ರೆಶ್ ಆಗಿ ಫ್ರೆಶ್ ಆಗಿರ್ತಾವ್ರದು. ನೋಡಿ ಇಷ್ಟೆಲ್ಲ ಸುಗಂಧರಾಜ ಒಳ್ಳೆ ಬೇಡಿಕೆ ಬರ್ತಾ ಇದೆ, ಜೊತೆಗೆ ರೈತರಿಗೆ ಒಳ್ಳೆ ಸುವಾಸನೆ ಇರ್ತಕ್ಕಂತ ಹೂ ಇದು. ಇಲ್ಲಿ ತಾವು ಹೇಳಿದಂಗೆ ಸ್ವಲ್ಪ ಪ್ರಮಾಣದಲ್ಲಿ ರೈತರು ಬೆಳೀತಿದ್ದಾರೆ, ಅಲ್ಲಲ್ಲಿ ನೋಡ್ತಾ ಇದ್ವಿ ನಾವು, ಸ್ವಲ್ಪ ಹೆಚ್ಚು ಒಂದು ತಾಪಮಾನ ಇರೋದ್ರಿಂದ ಅಷ್ಟು ಇಳುವರಿ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಏನಂತರ ಇಲ್ಲಿ ಉತ್ಪನ್ನ ಖರ್ಚು ವೆಚ್ಚಗಳು ಯಾವ ಥರ ಲಾಭ ಇದೆ ಅಂತೀರಾ ಬೇಸಾಯ ಮಾಡೋದ್ರಿಂದ? ಇದು ಹೇಗೆ ಇಳುವರಿ ನಮ್ಗೆ ಹೇಳಿದೆ ನಿಮ್ಗೆ, ಇಳುವರಿ ತಳಿ ಮ್ಯಾಗ ಭಾಳ ಡಿಫರೆನ್ಸ್ ಐತೈತಿ, ಭಾಳ ವ್ಯತ್ಯಾಸ ಐತೆ ಅಂತ ಹೇಳ್ಬೋದು. 8-15 ಅಂತ ಹೇಳಿದೆ ನಾನು. ಇನ್ನು ಅದಕ್ಕಿಂತ ಇನ್ನೊಂದು 2 ಟನ್ ಜಾಸ್ತಿನೇ ಬರ್ತೈತಿ ಈ ಇತ್ತಿತ್ತಾಗಿ ಬಿಡುಗಡೆ ತಳಿಗಳಿಂದ. ಈ 2 ಉದಾಹರಣೆ ಕೊಡ್ತಾ ಇದೆ ನಿಮ್ಗೆ, 2 ತಳಿಗಳು ಇಲ್ಲಿ ಈಗ ಸಂಶೋಧನೆ ಮಾಡಿದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪ್ರಜ್ವಲ ತಳಿ ಅಂತ ತಿಳ್ಕೊಂಡು ಇನ್ನೊಂದು ಹೈದರಾಬಾದ್ ಸಿಂಗಲ್ ಅಂತ, 2 ತಳಿಗಳಿಗೆ ತುಲನೆ ಮಾಡಿದಾರೆ ಅದನ್ನ. ಸೊ ಇಳುವರಿ 17.73 tons ಒಂದು ಹೆಕ್ಟರ್ಗೆ ಅಲ್ಲಿ ಪ್ರಜ್ವಲ ತಳಿಯಲ್ಲಿ ಬಂತು. ಹೈದರಾಬಾದ್ ಸಿಂಗಲ್ದಲ್ಲಿ 7.42 tons ಪ್ರತಿ ಹೆಕ್ಟರ್ಗೆ. ಅದ್ರ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ ಇಳುವರಿ. ಆಮೇಲೆ ಖರ್ಚದಲ್ಲಿ ಅಷ್ಟೇನು ಡಿಫರೆನ್ಸ್ ಆಗೋದಿಲ್ಲ. ನೀವು ಖರ್ಚು ನೋಡಿದ್ರೆ ಅದು 2,46,940 ಒಂದು ಹೆಕ್ಟರಿಗೆ ಬಂತು. ಐರಾವ್ ಸಿಂಗಲ್ನು 2,26,940 ರೂಪಾಯಿ ಬಂದಿರ್ತದೆ ಖರ್ಚು. ವ್ಯವಸಾಯ ಖರ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆಟ ಇರ್ತದ್ರಿ, ಬಟ್ ಏನಿಲ್ಲ ಡಿಫ್ರೆನ್ಸ್ ಆಗೋದಂತಾರೆ ಈಲ್ಡ್ ಇಳುವರಿ ಮ್ಯಾಗೇ ಡಿಫ್ರೆನ್ಸ್ ಆಗ್ಬೇಕು ಇಲ್ಲಿ. ಸೊ ಆಮೇಲೆ ಇದಕ್ಕೆ ಹೂವಿನ ದರ ಯೂಜಲಿ ಅವು 50 ರೂಪಾಯಿ ಅಂತ ತಗೊಂತಾರೆ ಯೂಜಲಿ. ಇದು ಯಾಕಂದ್ರೆ ಒಂದ್ಸಲ ಕಡಿಮೆ ಇರ್ತದೆ, ಹೆಚ್ಚು ಇರ್ತದೆ, ಹೆಚ್ಚಾದ್ರೆ 100, 150 ಹಿಂಗೆಲ್ಲ ಇರ್ತದೆ. ಒಂದ್ಸಲ ಒಂದು 20 ರೂಪಾಯಿ ಇರ್ತದೆ. ಸೊ ಎವರೇಜ್ ಒಂದು 50 ರೂಪಾಯಿ ಅಂತ ಬೇಡಿಕೆ ಸಂಬಂಧಪಟ್ಟ ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತೈತ್ರಿ. ಸೊ 50 ರೂಪಾಯಿ ಅಂತ ತಗೊಂಡ್ರೆ ಅಂತಂದ್ರೆ ನಮ್ಮ ಉತ್ಪನ್ನ 796,500 ರೂಪಾಯಿ ಪ್ರಜ್ವಲದಲ್ಲಿ ಬಂತು. ಅದಕ್ಕೆ ನಿವ್ವಳ ಲಾಭ 549,560 ರೂಪಾಯಿ ಬರ್ತೈತ್ರಿ. ಸೊ ಹೈದರಾಬಾದ್ ಸಿಂಗಲ್ದು ನೀವು ಇದನ್ನ ನೋಡಿದ್ರೆ 266,400 ಬಂತು, ಬಟ್ ಅದು ನಿವ್ವಳ ಲಾಭ ಬಹಳ ಕಡಿಮೆ ಬಂತು, ಬರೀ 39,460 ರೂಪಾಯಿ ಬಂತು. ಆದ್ರೇನು ಇದಕ್ಕೆ ಸ್ವಲ್ಪ ಇತ್ತೀಚೆ ಬಿಡುಗಡೆ ಹೊಸ ತಳಿಗಳನ್ನ ಉಪಯೋಗ ಮಾಡಿದ್ರೆ ನಿಮ್ಗೆ ಲಾಭ ಚೆನ್ನಾಗಿ ಬರ್ತದೆ ಅಂತ. ಪ್ರಜ್ವಲ ತಳಿ ಒಳ್ಳೆ ಲಾಭ ಬರ್ತದೆ, ಪ್ರಜ್ವಲ ಅಂತ ಅನ್ಬೋದು, ಶೃಂಗಾರ ಅಂತ ಅನ್ಬೋದು. ಈ ಹೊಸ ತಳಿಗಳು ಏನದೋ ಅದನ್ನ ಉಪಯೋಗ ಮಾಡಿದ್ರೆ ಸೊ ಲಾಭ ಖಂಡಿತ ಬಹಳಷ್ಟು ಲಾಭ ಬರ್ತೈತಿ. ಸುಮಾರು ಒಂದು 4-5 ಲಕ್ಷ ಅಂತ ಅನ್ಬೋದು ನಮ್ಗೆ ಒಂದು ಹೆಕ್ಟರ್ಗೆ, ಅಷ್ಟು ನಿಮ್ಗೆ ಲಾಭ ಬಂದೇ ಬರ್ತೈತೆ. ಅದಕ್ಕೆ ಪ್ರತಿದಿನ ಹೂ ಮಾರ್ತಾ ಇರಬಹುದು ಇದನ್ನಷ್ಟೇ. ಹೌದೌದು, ಪ್ರತಿ ದಿವಸ ಮಾರ್ತಾ ಇರ್ಬೋದು. ಸೊ ಇನ್ನೊಂದು ಇದು ಸಂಶೋಧನೆ ಅಂತ ಅನ್ಬೋದು, ಒಂದು ಬಂದಿದ್ದ ಪ್ರಕಾರ ಈಗ ಪ್ರತಿದಿನ 3,750 ರೂಪಾಯಿ ಒಂದು ಹೆಕ್ಟರ್ಗೆ ಬರ್ತೈತೆ ಅಂತ ತಿಳ್ಕೊಂಡು ಒಂದು ಕಂಡು ಬಂದೈತಿ ಸಂಶೋಧನೆ ಮುಖಾಂತರ ಬಂದೈತಿ. ಒಂದು ಹೆಕ್ಟರ್ ಹಾಕಿದ್ರೆ 3,750 ರೂಪಾಯಿ ಬರ್ತೈತಿ, ಅಂದ್ರೆ ಹೆಚ್ಚು ಕಡಿಮೆ 4,000 ಅಂತ ಅನ್ರಲ್ಲ ಈಗ ಹೆಚ್ಚು ಕಡಿಮೆ. ಆಮೇಲೆ 75 ಕೆಜಿ ಒಂದು ಹೆಕ್ಟರ್ಗೆ ಪ್ರತಿ ದಿವಸ ಬರ್ತೈತೆ ಅಂತ, ಪ್ರತಿ ದಿವಸ 75 ಕಿಲೋಗ್ರಾಮ್ ಬರ್ತೈತೆ ಅಂತ ಲೆಕ್ಕ ಹಿಡಿದಿದ್ದಾರೆ. ಬಟ್ ನಿಮ್ ಮೊದಲು ಹೇಳಿದ ಪ್ರಕಾರ ಒಂದು ದಿವಸ ಕೆಲವು ತಿಂಗಳು ಬರ್ತೈತೆ, ಕೆಲವು ಕಡಿಮೆ ಬರ್ತೈತೆ ಎಲ್ಲ ಇರ್ತಲ್ಲ, ಈ ಒಂದು ದಿವಸ ಲೆಕ್ಕ ಹಿಡಿದಾರ, ಹಿಡಿದ ಪ್ರಕಾರ ಇಷ್ಟು ನಮ್ಗೆ ಬರ್ತೈತೆ ಅಂತ ಅವರು ಅಂದಾಜು. ಒಳ್ಳೆಯದು ಡಾಕ್ಟರ್ ಅಶೋಕ್ ಉಗಾರ್ ಅವರು, ಇದುವರೆಗೆ ಈ ಸುಗಂಧರಾಜ ಹೂವಿನ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತರು ಯಾರು ಸುಗಂಧರಾಜವನ್ನು ಬೆಳೀತಾರೆ, ಬೆಳೆಯುವಂಥ ಬೆಳೆಯಕ್ಕಿಂತ ಮುಂಚೆ ತಜ್ಞರ ಸಲಹೆಯನ್ನು ಪಡೆದು ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು, ಅಥವಾ ಯಾವುದೇ ಕಂಪ್ನಿಯವರಿರ್ಬೋದು, ಯಾವುದೇ ಒಂದು ವ್ಯಾಪಾರಸ್ಥರು ನಾವು ಖರೀದಿ ಮಾಡ್ತೀವಿ ಅಂತಕ್ಕಂಥ ಒಂದು ಎಗ್ರಿಮೆಂಟನ್ನು ಮಾಡಿಕೊಂಡು ಆ ಥರ ಮುಂದೆ ಬಂದರೆ, ಇದನ್ನು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಳೆದರೆ ಖಂಡಿತ ಒಳ್ಳೆಯ ಲಾಭ ಇದೆ. ನೀವು ಹೇಳಿದಂಗೆ ಸಾಕಷ್ಟು ನೋಡ್ರಿ, ಈಗ ಪ್ರಜ್ವಲ ಒಂದು ತಳಿಯನ್ನು ಬೆಳೆದ್ರಿಂದ ಪ್ರತಿ ಹೆಕ್ಟರ್ಗೆ 549,000 ರೂಪಾಯಿ ಒಂದು ನಿವ್ವಳ ಲಾಭ ಸಿಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಒಳ್ಳೆಯ ಲಾಭ ಇದು, ಅದು ಕೇವಲ 2 ವರ್ಷದ ಒಳಗಡೆ ಇಷ್ಟು ಬರುತ್ತೆ, 2 ವರ್ಷದೂ ಹೋಗೋದಿಲ್ಲ ಇದು, ಅದರೊಳಗಾಗಿ ಇಷ್ಟು ಒಂದು ಲಾಭ ಬರ್ತಾ ಇದೆ, ಒಳ್ಳೆಯ ಲಾಭ ಇದೆ. ಬೆಳೆಯುವಂಥ ರೈತರು ಇಂಥ ವಿಚಾರವನ್ನು ಗಮನಿಸಿ ತಜ್ಞರ ಸಲಹೆಯನ್ನು ಪಡೆದು ಬೆಳೀಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ರೀ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಗಂಧರಾಜ ಹೂವಿನ ಬೇಸಾಯದ ತಾಂತ್ರಿಕತೆ ಮತ್ತು ಲಾಭದಾಯಕತೆ ಕುರಿತು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪೌಲತ್ತಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-1019.